Funny. ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಡಿಕೆ ಕಾಫಿ ಕಾಳುಮೆಣಸು ಏಲಕ್ಕಿ ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರೇ, ಕೇಳುಗರೆ, ನಮಸ್ಕಾರ. ಮಂಗಳವಾರದ ನೇರ ಪ್ರಸಾರದ ಕೃಷಿ ಮತ್ತು ಪರಿಸರ ಸಂಬಂಧಿ ಕಾರ್ಯಕ್ರಮ ಕೃಷಿ ಸಿರಿ. ಕೃಷಿ ಕುರಿತ ರಸಪ್ರಶ್ನೆಗಳು ಹಾಗೆ ಪರಿಸರಕ್ಕೆ ಪೂರಕವಾದ ಸಂಗತಿಗಳು ಬಿತ್ತರವಾಗ್ತವೆ. ಕಾರ್ಯಕ್ರಮದಲ್ಲಿ ರೈತರು ಆಸಕ್ತಿಯಿಂದ ಪಾಲ್ಗೊಳ್ಳಿ, ಹಾಗೆ ನಿಮ್ಮ ವಿಶೇಷ ವಿಚಾರಗಳನ್ನು ಹಂಚಿಕೊಳ್ಬೋದು. ಅನುಭವಿ ರೈತರು ಹಾಗೆ ರೈತ ಮಹಿಳೆಯರು ಈ ಪ್ರಸಾರದಲ್ಲಿ ಪಾಲ್ಗೊಂಡು ನಿಮ್ಮ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಬೋದು. ವಿವರವಾದ ವಿಚಾರಗಳನ್ನು ನಂತರ ನಾವು ಧ್ವನಿಮುದ್ರಣ ಮಾಡಿಕೊಳ್ತೀವಿ. ಸಂಪರ್ಕ ಮಾಡಲಿಕ್ಕೆ ಬದಲಾದ ಸಂಖ್ಯೆ ಹೀಗಿದೆ, ಕೇಳುಗರೆ ಗಮನಿಸ್ಕೊಳ್ಳಿ. 08272 ಇದು ಮಡಿಕೇರಿಯ ಎಸ್ಟಿಡಿ ಕೋಡು. 200006 ಎರಡರ ಮುಂದೆ 406 ಸುಲಭವಾಗಿ ನೆನಪಿಟ್ಕೊಳ್ಬೋದು. ಇವತ್ತಿನ ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಸಂಪರ್ಕ ಮಾಡಿ ಮಾತನಾಡಿ. ವಿಶೇಷವಾಗಿ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ಕೊಂಡು ನಾವು ಅಪೇಕ್ಷೆ ಪಡ್ತಾಯಿದ್ವಿ, ವಿನಂತಿ ಮಾಡ್ಕೊಳ್ತಾಯಿದ್ವಿ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಕರೆಗಳನ್ನು ಮಾಡ್ತಿದ್ರಿ, ಗಮನಿಸ್ಕೊಳ್ಳಿ ಶ್ರೋತೃಗಳೇ. ಬದಲಾದ ಸಂಖ್ಯೆ ಹೀಗಿದೆ, 200006 200006. ಮೊದಲ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಯಾರು? ತಾವ್ಯಾರು ಗೊತ್ತಾಗ್ಲಿಲ್ಲ, ಕೇಳ್ತಾ ಇದ್ದೀನಿ. ಕೇಳಿದ್ರೆ ನೀವು ಮಾತನಾಡುವಾಗ ರೇಡಿಯೋದಿಂದ ದೂರ ಇರಿ, ರೇಡಿಯೋ ಸದ್ದನ್ನು ಕಡಿಮೆ ಮಾಡ್ಕೊಳ್ಳಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೇಳಿದ್ವಿ, ಮತ್ತೆ ಹೇಳ್ತೀವಿ, ಕರೆಗಳು ಬರ್ತದವೆ. 200006 ನಮಸ್ಕಾರ, ಮಾತಾಡಿ ಹೇಳಿ. ಯಾರ್ತ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿಕೊಂಡು ಸ್ವಲ್ಪ ದೂರ ಬನ್ನಿ, ಕೇಳ್ತಾ ಇದೆಯಾ? ಯಾರು ತಾವು, ನಿಮ್ಮ ಹೆಸರು? ಕೇಳ್ತಾ ಇಲ್ಲ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅನುಭವಿ ರೈತರು, ಆಸಕ್ತ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ಕೊಂಡು ವಿನಂತಿ ಮಾಡಿಕೊಳ್ತಾ ಇದೀವಿ. ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ತಮ್ಮ ಹೆಸರು ಕೇಳ್ತಾ ಇಲ್ಲ. ರೇಡಿಯೋ ಸದ್ದು ಕಡಿಮೆ ಮಾಡಿ. ಸ್ಪಷ್ಟವಾಗಿಲ್ಲ, ಮಾರ್ಗ ವ್ಯತ್ಯಾಸ ಇದೆ, ಹಾಗೆ ಮಾತಾಡೋರು ರೇಡಿಯೋದಿಂದ ಸ್ವಲ್ಪ ದೂರ ಇದ್ರೆ ಅನುಕೂಲ ಆಗ್ತದೆ. ಶ್ರೋತೃಗಳೇ, ಮುಂದಿನ ಕರೆ ನೋಡೋಣ. ನಮಸ್ಕಾರ, ಮಾತಾಡಿ ಹೇಳಿ. ಯಾರು ತಾವು, ಕೇಳ್ತಾ ಇದೀಯಾ? ಮಾತಾಡಿ. ತಮ್ಮ ಹೆಸರು ಹೇಳಿ, ಮಾತಾಡಿ. ಕೇಳ್ತಾ ಕೇಳಿದ್ರೆ ದೂರವಾಣಿ ಮಾರ್ಗದಲ್ಲಿ ತುಂಬ ವ್ಯತ್ಯಾಸ ಅಂತ ಅನ್ನಿಸ್ತಾ ಇಲ್ಲ, ಆದರೂ ನೀವು ಮಾಡುವ ಕ್ರಮದಲ್ಲಿ ನ್ಯೂನತೆಗಳಿದ್ದಾವೆ, ನೋಡಿ ಪ್ರಯತ್ನ ಮಾಡಿ. ನಮಸ್ಕಾರ, ಮಾತಾಡಿ ಹೇಳಿ. ಹಲೋ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ನಿಮ್ಮ ಹೆಸರು? ನಾನು ಕದ್ನೂರಿಂದ, ವಿರಾಜ್ ಭಟ್ ಕದ್ನೂರು. ಹೆಸರು? ಸೋಮಯ್ಯ, ಸೋಮಯ್ಯ ಅಂತ ಹೇಳಿ. ಸೋಮಯ್ಯನವ್ರು ಏನ್ ಮಾಡ್ತೀರಿ? ಕೃಷಿ ಕೆಲಸ ಸರ್. ಕೃಷಿ ಕೆಲಸ? ಹೌದು ಸರ್. ಎಷ್ಟು ಜಮೀನ್ ಇದೆ ಸೋಮಯ್ಯನವ್ರೆ? ನಮ್ದು 5 ಎಕರೆ ಜಮೀನು, 3 ಎಕರೆ ಹತ್ತಿರ ಕಾಫಿ ತೋಟ ಸರ್. ಓಹೋ, ಅರೇಬಿಕಾ ರೋಬಸ್ಟಾ ಯಾವ್ದಿದೆ? ಒಳ್ಳೆಮೆಣಸು, ಕಾಫಿ, ಮತ್ತೆ ಅಡಿಕೆ. ಅಡಿಕೆ ಅಡಿಕೆ ಎಷ್ಟು ಮರಗಳಿದ್ದಾವೆ? ಅಡಿಕೆ ಒಂದು 200-300 ಮರ ಇರ್ಬೋದು ಅಂದಾಜು. ಸರಿಯಾಗಿ ಹೆಣಸಿಲ್ಲ, ಅಲ್ವಾ? 200 ಇರ್ಬೋದು ಸರ್. ಅದೇ ಹೋಗ್ತಾ ಇರ್ತವೆ, ಬೆಳೀತಾ ಇರ್ತವೆ ಅನ್ಕೊಂಡು. ಎಷ್ಟೋ ಜನ ಬೆಳೀತಾ, ಹೊಸದು ಹೊಸ ಗಿಡಗಳು ನಡ್ತಾ ಇದೀನಿ. ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ ಇಳುವರಿ? ಆಮೇಲೆ ಕಾಫಿ? ನನಗೆ ಸ್ವಲ್ಪ ಇರುತ್ತೆ, ಒಂದು ಎಲ್ಲ ಮಳೆ ಮಾಡುದು, ಒಂದು 2 ಗಿಂತಲೂ ಕಳೆದಿರುತ್ತ, 4 ವರ್ಷ 3. ಕಾಫಿ ಎಷ್ಟು ಸಿಗ್ತಾ ಇದೆ? ಕಾಫಿ ನನಗೆ ಒಂದು 60 ಚೀಲ ಸಿಗಿದೆ. ಇನ್ನು 2 ಎಕರೆ ನೀವು ಭತ್ತ ಬೆಳ್ಕೊಂತೀರಾ? ಭತ್ತ 5 ಎಕರೆ ಜಮೀನು ಇದೆ ಸರ್, ಅದರಲ್ಲಿ 3 ಎಕರೆ ಜಮೀನು ಭತ್ತ ಬೆಳೀತಾ ಇದೀನಿ. ಓಹ್, 3 ಎಕರೆಯಲ್ಲಿ ಭತ್ತ ಬೆಳ್ಕೊಂತೀರಿ? ಬಾಕಿ ಕಾಫಿ ಗಿಡ ಅಡಿಕೆ ಇರ್ತೇವೆ. ಯಾವ ತಳಿ ಬೆಳಿತೀರಿ ಸೋಮಯ್ಯನವ್ರೆ? ದೊಡ್ಡಿ ಸರ್. ದೊಡ್ಡಿ 3 ಎಕರೆಯಲ್ಲಿ ದೊಡ್ಡಿ ಬೆಳಿತೀರಾ? ಹೌದು ಸರ್, ಹೌದು. ಓಹೋ, ಪರವಾಗಿಲ್ಲ. ಒಳ್ಳೆ ಬೆಲೆನೂ ಸಿಗ್ತಾ ಇದೆ, ಮತ್ತೆ ಅನುಕೂಲ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಅನುಕೂಲ, ನೀರಾವರಿ ಇದೆ, ಕೆರೆ ಇದೆ ಸರ್, ಮೋಟರ್ ಇದೆ, ಡೀಸೆಲ್ ಮೋಟರ್. ನಿಮ್ಮ ಸಂಖ್ಯೆನ ಹೇಳ್ಬೋದಾ ಸೋಮಯ್ಯನವ್ರೆ? 9481111333054054. ರೇಡಿಯೋನ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ರಿ ಸೋಮಯ್ಯನವ್ರೆ? ಸುಮಾರು 10-15 ವರ್ಷದಿಂದ ಕಾಲ್ ಮಾಡಿ ಸಿಕ್ಕೋದಿಲ್ಲ ಸರ್. ನೋಡಿ ನೋಡಿ, ಸಿಕ್ಕಿದೆ, ತುಂಬಾ ಸಂತೋಷ. ಹೌದು, ಅಂದ್ರೆ ಎಷ್ಟೋ ಜನ ನಾನ್ ಮುಂದು ನೀನ್ ಮುಂದ್ ಅಂತ ಅನ್ಕೊಂಡು ಮಾಡೋರಿಗೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ, ಹೊಸಬ್ರಿಗೆ ಅವಕಾಶ ಕೊಡಿ ಅನ್ಕೊಂಡು ವಿನಂತಿ ಮಾಡ್ಕೊ, ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳೋ ಒಂದು ನಮ್ಮ ಕರೆಗೆ ಅನೇಕರು ಸಹಕರಿಸ್ತಾರೆ. ಒಳ್ಳೇದ, ಒಳ್ಳೆ ಜನ ಇದಾರೆ. ಮಾತಾಡೋದು ನಿಜ ನಿಜ. ನಿಮ್ದು ವಿರಾಜಪೇಟೆ ತಾಲೂಕಲ್ವಾ? ವಿರಾಜಪೇಟೆ, ಕದನೂರು. ಕದನೂರು, ಅದೇ ಅದೇ ಅದೇ. ಸೋಮಯ್ಯನವ್ರೆ, ಚಟ್ಟಳ್ಳಿ ನಿಮಗೆ ಪರಿಚಯ ಇದೆಲ್ವಾ? ಚಟ್ಟಳ್ಳಿಗೆ ಹೋಗಿದ್ದು ಕಮ್ಮಿ ಸರ್, ನಾನು ಸಿದ್ದಾಪುರದಿರುವಾಗ ಒಂದ್ ಸತಿ ಹೋಗಿದ್ದೀನಿ ಅಷ್ಟೇ, ಹೋಗಿಲ್ಲ ಸರ್. ಚಟ್ಟಳ್ಳಿ ನೀವು ನೋಡಿದಿರಿ, ಹೋಗಿದಿರಿ, ಕೇಳಿದಿರಿ ಅಲ್ವಾ? ಹೌದು ಸರ್, ಹೌದು ಸರ್. ಚಟ್ಟಳ್ಳಿ ಹತ್ರ ಕೃಷಿ ಸಂಬಂಧಪಟ್ಟಂತಹ ಸಂಸ್ಥೆಗಳು ಯಾವ್ಯಾವ ಇದಾವ ಅಂತ ಹೇಳ್ಬೋದಾ? ಅದರಲ್ಲೂ ಕಾಫಿ, ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತ 2 ಸಂಸ್ಥೆಗಳಿದಾವ ಅಲ್ಲಿ. ಇಲ್ಲ ಸರ್, ಸಾರಿ ಸರ್, ಅಷ್ಟೇ ಅನುಭವ ಇಲ್ಲ ಸರ್. ಅಲ್ಲ, ಅನುಭವ ನಿಮ್ಮ, ನೀವು ಅದನ್ನ ಗಮನಿಸಿಲ್ಲ ಅಷ್ಟೇ ಅಲ್ವಾ? ಹೌದೌದು, ಹೌದು ಹೌದು. ಇಲ್ಲ, ಚೆನ್ನಾಗಿದೆ, ನೀವು ಹೋಗಿ ಬರ್ಬೇಕು. ನಿಮ್ಮಂತವರೆಲ್ಲ ನೀವು ಆಸಕ್ತಿ ಇರೋ ಕೃಷಿಕರಲ್ಲ. ಈಗ ಸರ್ಕಾರ ಈ ರೀತಿಯ ಸಂಸ್ಥೆಗಳಿಗೆ ಸಾಕಷ್ಟು ಖರ್ಚು ಮಾಡುತ್ತೆ, ಒಳ್ಳೆ ತಜ್ಞರನ್ನು ಅಲ್ಲಿ ನೇಮಕ ಮಾಡುತ್ತೆ, ಅವರು ಸಹ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಬದುಕಿನ ಒಂದು ಬೆಳವಣಿಗೆಗೆ ಪೂರಕವಾಗಿ ಈ ಸಂಸ್ಥೆಗಳ ವಿಚಾರಗಳು ನೆರವಿಗೆ ಬರ್ತವೆ. ಹೌದು ಹೌದು. ಇಲ್ಲ, ನೀವು ಬಿಡು ಮಾಡ್ಕೊಂಡು ನಮ್ಮ ವಿನಂತಿ ಮೇರೆಗೆ ನೀವು ಹೋಗಿ ಬನ್ನಿ, ಅನುಕೂಲ ಆಗ್ತದೆ. ಉತ್ತರ ಮುಂದಿನ ಕರೆ ಯಾರು ಮಾಡ್ತಾರ ನೋಡ್ಕೊಂಡು ಉತ್ತರ ತಿಳಿಸ್ತೀವಿ, ಕಾರ್ಯಕ್ರಮ ಕೇಳ್ತಾ ಇರ್ರಿ. ಆಮೇಲೆ ನಿಮ್ ಜೊತೆಗೆ ದೊಡ್ಡಿ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದರ್ಶನ ಮಾಡ್ತೀವಿ. ಆಗ್ಲಿ ಆಗ್ಲಿ, ನಮಸ್ಕಾರ ಸೋಮಯ್ಯವ್ರೆ, ನಮಸ್ಕಾರ. ಕೇಳಿದ್ರೆ ನೋಡಿ, ಭತ್ತ ಬೆಳೆಯೋರು ಕಡಿಮೆ ಆದ್ರೂ ಭತ್ತ ಬೆಳೆಯೋದು ಲಾಭದಾಯಕ ಅಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೋ ಅಥವಾ ಪರಿಸ್ಥಿತಿಯಲ್ಲೂ ಸೋಮಯ್ಯನವರು 3 ಎಕರೆಯಲ್ಲಿ ದೊಡ್ಡಿ ಭತ್ತವನ್ನು ಬೆಳೀತಿದ್ದಾರೆ. ಅವರ ವಿಚಾರವನ್ನು ನಾವು ಧ್ವನಿಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡ್ತೀವಿ. ಮುಂದಿನ ಕರೆ ಯಾರಾದರೂ ನೋಡೋಣ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ತಮ್ಮ ಹೆಸರು, ನಿಮ್ಮ ಹೆಸರು, ನಿಮ್ಮ ಹೆಸರು ಹೇಳಿ ಸ್ವಾಮಿ. ಹಲೋ, ನಿಮ್ಮ ಹೆಸರು ಹೇಳಿ. ನಾವು ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಮಾತಾಡಿ, ತಮ್ಮ ಹೆಸರು? ಬಾಬು ಅಂತ. ಹೆಸರೇನಂದ್ರಿ? ಬಾಬುಗೌಡ ಅಂತ. ಬಾಬುಗೌಡ? ಹೌದೌದು. ಎಲ್ಲಿಂದ ಬಾಬುಗೌಡ್ರೆ? ನಾವು ಬೆಳ್ತಂಗಡಿ ತಾಲೂಕು ಮಾತಾಡುದು. ಬೆಳ್ತಂಗಡಿ ತಾಲೂಕು. ಬೆಳ್ತಂಗಡಿ ತಾಲೂಕು. ಕಣ್ಣೀರು, ಕಣ್ಣೀರು ಅಂತ. ಏನ್ ಮಾಡ್ತೀರಿ ಬಾಬುಗೌಡ್ರೆ? ನಾವು ಕೃಷಿ ಮಾಡೋದು. ನಿಮ್ಮಲ್ಲಿ ಒಂದು ಮಾತಾಡ್ಲಿಕ್ಕೆ, ನಿಮ್ಮ ರೇಡಿಯೋ ಹೇಳುವಾಗ ಖುಷಿ ಆಗ್ತದೆ. ಅದಕ್ಕೆ ಒಂದು ಮಾತಾಡ್ಬೇಕಂತ ನಾವು ಈಗ ಫೋನ್ ಮಾಡಿದ್ವಿ. ಹೌದು, ಏನ್ ವಿಶೇಷ ತಮ್ದು? ವಿಶೇಷ ಏನಿಲ್ಲ, ನಿಮ್ಮಲ್ಲಿ ಮಾತಾಡ್ಬೇಕಂತ ಹೇಳಿದ್ರು. ನೀವೊಂದು ಮರಿ ಮೆಣಸಿನಕಾಯಿ ಎಲ್ಲಿ ಹುಟ್ಟಿದೆ ಅಂತ ಹೇಳಿದ್ರಿ ಅಲ್ಲ ಅಮ್ಮರಿಗೆ. ಅದು ಎಲ್ಲಿ ಅಂತ ನಮಗೆ ಸರಿ ಅರ್ಥ ಆಗ್ಲಿಲ್ಲ. ಏನಂದ್ರಿ? ಮೆಣಸಿನಕಾಯಿ ಎಲ್ಲಿ ಹುಟ್ಟಿದೆ ಅಂತ. ಓಹೋ, ಕೇಳಿಲ್ವ ನೀವು ಅವತ್ತೇ? ಕೇಳಲಿಲ್ವಾ? ಅದು ನಮಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ನಮ್ ದೇಶದಲ್ಲ, ಅದು ಮೆಕ್ಸಿಕೋ ದೇಶದಂತ ಮಾತಾಡ್ತಾ ಇದ್ವಲ್ಲ ನೀವು, ಅದನ್ನ ಗಮನಿಸ್ಲಿಲ್ಲ ನಾವು ಅಲ್ವಾ? ಹೌದು, ಎಷ್ಟೋ ಪದಾರ್ಥಗಳು ಹೊರಗಡೆ ದೇಶದಿಂದ ಬಂದವು, ರಾಗಿಯನ್ನು ಸೇರಿಕೊಂಡು. ಇದು ಮೆಣಸಿನ್ಕಾಯಿ ನಮಗೆ ಬಹಳ ಇಷ್ಟ. ಎಷ್ಟೋ ಜನಗಳಿಗೆ ಹಸಿನೆ ತಿಂತೀವಿ, ಆಮೇಲೆ ಎಣ್ಣೆ ಹಾಕಿ ಅದನ್ನ ಒಂಥರ ರುಚಿ ಕೊಟ್ಟು ಸೇವನೆ ಮಾಡ್ತೀವಿ. ಕೆಂಡದಲ್ಲಿ ಹಾಕಿ ತಿಂತೀವಿ. ಹೌದು, ನೀವು ಚೆನ್ನಾಗಿ ಖಾರ ತಿಂತೀರಾ? ಅಲ್ವಾ, ಖಾರ ಅಂದ್ರೆ ಬಹಳ ಇಷ್ಟ ಎಷ್ಟೋ ಜನಗಳಿಗೆ. ಆದ್ರೆ ಇತ್ತೀಚೆಗೆ ಅದ್ ನೋಡಿದ್ರೆ ಹೆದರವ್ರು ಇದ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ಕೊಂಡು ಅಲ್ವಾ? ಬಾಬುಗೌಡ್ರು, ನೀವು ಹುಟ್ಟಿದ್ದು ಬೆಳ್ತಂಗಡಿ ಎಲ್ಲ ಹೇಗೆ? ಹೌದಾ? ಎಷ್ಟು ಎಕರೆ ತಮ್ದು ಜಮೀನ್ ಇದೆ, ಏನು ಬೆಳಿತೀರಿ ಹೇಳಿ? ನಾವು ತೋಟ ಒಂದೂವರೆ ಒಂದೂವರೆ ಎಕರೆ ತೋಟ ಅಷ್ಟೇನಾ? ಮತ್ತಿನ್ನೇನಾದ್ರೂ ಬೇರೆ? ಅಡಿಕೆ ತೋಟ. ಅಡಿಕೆ ತೋಟ ಇರೋದು. ಅಡಿಕೆ ತೋಟ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೀವು ಶ್ರೀಮಂತರೆ. ಒಂದೂವರೆ ಎಕರೆ ಅಡಿಕೆ ತೋಟ ಐತಂದ್ರೆ 5-10 ಲಕ್ಷ ರೂಪಾಯಿ ಮೇಲೆ ದುಡ್ಡು ಮಾಡೋರು ಅಂತ ತಿಳ್ಕೊಬೇಕು ನಾವು ಅಲ್ವಾ? ಈ ರೇಟ್ ಮೇಲೆ ತೊಂದರೆ ಇಲ್ಲ ಅಲ್ವಾ? ನೋಡಿ, ದುಡ್ಡಿನ ಮೇಲೆ ಏನು ಲೆಕ್ಕ ಹಾಕ್ತಾರೆ ಅಥವಾ ಅಳತೆ ಮಾಡ್ತಾರೆ ಅನ್ನೋ ತರ ಸಂದರ್ಭಗಳು ಬಂದ್ಬಿಡ್ತಾವೆ ಎಷ್ಟೋ ಸಾರಿ. ಹೌದು, ಏಲಕ್ಕಿಗೂ ಒಳ್ಳೆ ದುಡ್ಡು ಬಂತು, ಬೆಲೆ ಬಂತು, ಈ ಕಡಿಮೆ ಆಯ್ತು. ವೆನಿಲಕ್ಕೂ ಅಲ್ಲೆಲ್ಲ ಘಟದವರೇ ಎಲ್ಲ ಮಾತಾಡಿದ್ರು. ನಮಗೆ ಒಮ್ಮೆ ನಿಮ್ಮಲ್ಲಿ ಮಾತಾಡ್ಬೇಕಂತ ತುಂಬಾ ಒಂದು ಎಷ್ಟು ವಾರದಿಂದ ನಮಗೆ ಫೋನ್ ಅದು ಕರೆಕ್ಟ್ ಸಿಗಲಿಲ್ಲ. ನೋಡಿ ಗೌಡ್ರೆ, ಅದೊಂದು ಯೋಗ ನಿಮಗೆ ಸಿಕ್ಕಿದೆ. ಹೌದು, ನಮ್ಮ ಬೇರೆ ಕೇಳಿದ್ರು ಸಹ ಬಾಬುಗೌಡ್ರು ಸಂಪರ್ಕ ಮಾಡಲಿ ಅಂತ ಅಮ್ಮ ಅವಕಾಶ ಕೊಟ್ಟಿದ್ದಾರೆ ನಿಮಗೆ. ಹೌದು, ಬಾಬುಗೌಡ್ರೆ, ಒಂದೂವರೆ ಎಕರೆ ಅಡಿಕೆ ತೋಟ ಬಿಟ್ಟರೆ ಮತ್ತಿನ್ನೇನಿಲ್ವಾ ತಮ್ದು? ಅವರು ಒಂದು ಎಕರೆ ಜಾಗ ಇದ್ರೆ ನಮ್ಮಲ್ಲಿ ಒಂದು ಅದರಲ್ಲಿ ಇರುವುದು ಈಗ ಅಷ್ಟೇ ಒಂದು 500 ಗಿಡ ಇರ್ತದೆ ಅಷ್ಟೇ. ಓಕೆ, ಅಲ್ಲ ಅದು ಬಿಟ್ಟರೆ ಬೇರೆ ಬೆಳೆ ಯಾವ್ದು ಇಲ್ವಾ? ಬೇರೆ ತೆಂಗಿನಕಾಯಿ ಒಂದು ಉಂಟು, 40 ತೆಂಗಿನ ಮರ ಉಂಟು. ಓ, ತೆಂಗಿನ ಚೆನ್ನಾಗಿದೆ ಹಂಗಾದ್ರೆ ಅಲ್ವಾ? ಹೌದು, ತೆಂಗು ಉಪಯೋಗಿಸ್ಕೊಂಡು ಮಾರಾಟನು ಮಾಡ್ತೀರಿ ಅಲ್ವಾ? ಹೌದೌದು. ದನ ಕರುಗಳನ್ನ ಇಟ್ಕೊಂಡಿದ್ದೀರಾ? ದನ ಕರು ಉಂಟು, ಉಂಟು ಉಂಟು, 4 ಉಂಟು. ನೋಡಿ ನೋಡಿ, ಅಂದ್ರೆ ಎಷ್ಟೋ ಕಡೆಗೆ ಜನ ಮಾತಾಡ್ತಿರ್ತಾರೆ, ದೊಡ್ಡವರು ಸಹ ಮಾತಾಡೋದಿದೆ, ಸಣ್ಣವರೇ ಬಹಳ ನೆಮ್ಮದಿಯಾಗಿರೋದು ಅಂತ. ನಮ್ಗೆ ಅದು ಒಂದು ಮೆಣಸಿನಕಾಯಿ ಎಲ್ಲ ಹುಟ್ಟಿದಲ್ಲಿ ನನಗೆ ಬಾರಿ ಸಂತೋಷ ಆಯ್ತು. ಅಷ್ಟು ದೂರ ನಮ್ಗೆ ಗೊತ್ತಿಲ್ಲ ಎಲ್ಲೋ ಬಹಳ ದೂರದ್ದು ನಮ್ಮ ದೇಶಕ್ಕೆ ಬರೋದಿದೆ ಅಲ್ವಾ? ಹೌದು. ಬಾಬುಗೌಡ್ರೆ, ಒಂದ್ ಪ್ರಶ್ನೆ ಕೇಳ್ತಾ ಇದ್ವಿ. ನೀವು ಚಟ್ಟಳ್ಳಿ ಅನ್ನೋ ಹೆಸರನ್ನ ಕೇಳಿರ್ಬೇಕು ಬೆಳ್ತಂಗಡಿಯವ್ರು ಆದ್ರೂ ಅಲ್ವಾ? ಚಟ್ಟಳ್ಳಿ ಅನ್ನೋದನ್ನ ಕೇಳಿದಿರಾ? ಕೇಳಿಲ್ವಾ? ಎಂತದು ಚಟ್ಟಳ್ಳಿ? ಚಟ್ಟಳ್ಳಿ ಅಂತ ಕೇಳಿಲ್ಲ. ಚಟ್ಟಳ್ಳಿ ಕೇಳಿಲ್ವಾ? ಇಲ್ಲ. ನೋಡಿ, ಎಷ್ಟೋ ಸಾರಿ ನಾವು ಅನ್ಕಂತೀವಿ ಈ ಮನುಷ್ಯ, ಈ ಜಾಗ, ಈ ಪದಾರ್ಥ ದೇಶ ವಿಖ್ಯಾತ ಪ್ರದೇಶ ಅಥವಾ ವಿಶ್ವ ವಿಖ್ಯಾತ ಅಂತ ಅನ್ಕೊಂಡು ಕೆಲವೊಂದ್ಸಾರಿ ಎಷ್ಟೋ ಜನಗಳಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಲ್ವಾ? ಚಟ್ಟಳ್ಳಿ ಅನ್ನೋದು ಮಡಿಕೇರಿ ತಾಲೂಕಿನ ಒಂದು ಗ್ರಾಮ. ಅಲ್ಲಿ ಎರಡು ಸಂಸ್ಥೆಗಳಿದಾವೆ ಅಂತ ಅನ್ಕೊಂಡು ನಾವು ಪ್ರಶ್ನೆನ ಕೇಳ್ತಾ ಇದ್ವಿ. ಯಾವ್ದದು ಅಂತ ನಮ್ಮ ಸೋಮಣ್ಣ ಅವ್ರಿಗೂ ಕೇಳಿದ್ವಿ, ಅವರು ಇದೇ ಜಿಲ್ಲೆಯವರಾದ್ರೂ ತಕ್ಷಣ ನೆನಪಿಗೆ ಬರಲಿಲ್ಲ ಅವ್ರಿಗೆ. ನೀವು ಹೆಸರೇ ಕೇಳಿಲ್ಲ ಅಂತ ಹೇಳ್ತೀರಿ, ಆದ್ರೂ ಏನು ನಾವೇನು ಬೇಸರ ಮಾಡ್ಕೊಳ್ಳೋದು ಬೇಡ. ಆದರೆ ಈ ಕೃಷಿ ಸಂಬಂಧಪಟ್ಟಂತ ಸಂಸ್ಥೆಗಳು ಎಲ್ಲೆಲ್ಲಿದಾವ ಅಂತ ನಿಮ್ಮ ಆಸುಪಾಸಿನ ತಾಲೂಕು ಜಿಲ್ಲೆಗಳಲ್ಲಿ ತಿಳ್ಕೊಂಡ್ರೆ ತಪ್ಪೇನಿಲ್ಲ ಅಲ್ವಾ ಗೌಡ್ರೆ? ಅಲ್ವಾ, ಅಲ್ಲಿ ಚಟ್ಟಳ್ಳಿಯಲ್ಲಿ ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಅನ್ಕೊಂಡಿದೆ. ಕಾಫಿ ಬಗ್ಗೆ ಸಂಶೋಧನೆ ಮಾಡುವ ಕೇಂದ್ರ ಅದು, ಕಾಫಿ ಮಂಡಳಿದು. ಇನ್ನೊಂದು ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಅನ್ಕೊಂಡಿದೆ. ಅಲ್ಲಿ ಈ ಬಟರ್ ಫ್ರೂಟು, ಆಮೇಲೆ ಕೊಡಗಿನ ಕಿತ್ತಳೆ, ಮಡಹಗಲ ಕೇಳಿದಿರಲ್ಲ, ಮಡಹಗಲ ಬಗ್ಗೆ ಬಹಳ ಚೆನ್ನಾಗಿ ಸಂಶೋಧನೆ ಮಾಡಿದ್ದಾರೆ ಗೌಡರಲ್ಲಿ. ನೀವು ಸಾಧ್ಯ ಆದ್ರೆ ಹೋಗಿ ಬಂದ್ರೆ ನಿಮ್ಮಂತವ್ರ ನಾಲ್ಕಾರು ಜನ ಒಂಥರ ಟ್ರಿಪ್ ಹೊಡಿತಿರಲ್ಲ ಹಂಗೆ ಇಲ್ಲಿ ಹೋಗಿ ಬರ್ಬೋದು. ಅದೇ ಈ ಎರಡು ಸಂಸ್ಥೆಗಳು ಚಟ್ಟಳ್ಳಿ ಸಮೀಪದಲ್ಲೇ ಹತ್ತಿರದಲ್ಲೇ ಇದಾವೆ. ಹೌದು, ಒಳ್ಳೇದು ಬಾಬು ಗೌಡ್ರೆ, ಪ್ರೀತಿಯಿಂದ ಸಮಯ ಮಾಡ್ಕೊಂಡು ಸಂಪರ್ಕ ಮಾಡಿದ್ದಕ್ಕೆ. ಮೆಕ್ಸಿಕೋ? ಮೆಕ್ಸಿಕೋ, ಹೌದು ಹೌದು, ಮೆಕ್ಸಿಕೋ, ಹೌದು ಹೌದು. ಒಳ್ಳೇದು, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಚಟ್ಟಳ್ಳಿಯ ಒಂದು ಸಂಗತಿಯನ್ನ ಹೇಳ್ತಾ ಇದ್ವಿ. ಹಾಗೆ ಕೊಡಗುವಲ್ದಲ್ಲೇ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೃಷಿ ಸಂಬಂಧಿ ಸಂಸ್ಥೆಗಳಿದ್ದಾವೆ. ಮುಂದಿನ ಕರೆ ಯಾರಾದ್ರು ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಹಲೋ, ತಮ್ಮ ಹೆಸರು? ತಮ್ಮ ಹೆಸರು? ನಮ್ಮ ಹೆಸರು ಹೇಳಿ ಅಮ್ಮ, ಸಂಕೋಚ ಪಡಬೇಡಿ, ಹೆದರ್ಬೇಡಿ. ದೇವಮ್ಮ. ದೇವಮ್ಮನವರು ಯಾಕೆ ಬಹಳ ಸಂಕೋಚ ಪಡ್ತದಿರಿ? ಅದೇ ಮಾತಾಡ್ತಿರೋದಲ್ಲ ಅಂದ್ರೆ ಎಂದೂ ಸಿಕ್ಕಿಲ್ಲ, ಇವತ್ ಸಿಕ್ಬಿಡಿತು ಅಂತ ಅನ್ಕೊಂಡು. ಅಲ್ಲಿ ನಿಮ್ಗೆ ಸಹಾಯಕ್ಕೆ ಯಾರಿದ್ದಾರೆ? ಯಾರವರು? ಅಲ್ಲ, ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರಂದ್ರಿ? ಹಸ್ಬೆಂಡ್. ನಿಮ್ಮ ಯಜಮಾನರು ಅಥವಾ ನಿಮ್ಮ ಪತಿ? ಅವ್ರ ಹೆಸರು ಏನಂದ್ರಿ? ಅವ್ರ ಹೆಸರು ನಟೇಶ್ ಅಂತ. ನಟೇಶ್ ಅವರು? ದೇವಮ್ಮನವ್ರು. ನಟೇಶ್ ಅವ್ರು ಯಾವ ಊರಿನವರು? ಚಟ್ಟಳ್ಳಿ ಅವರು. ಅಯ್ಯೋ ಅಯ್ಯೋ, ನೋಡಿ, ಅವರಿಬ್ರಿಗೂ ಚಟ್ಟಳ್ಳಿ ಚಟ್ಟಳ್ಳಿ ಅಂತ ಕೇಳ್ತಾ ಇದ್ವಿ, ಈಗ ಚಟ್ಟಳ್ಳಿ ಅವ್ರು ಸಿಕ್ಬಿಟ್ರಿ. ಹೌದು, ಚಟ್ಟಳ್ಳಿಯಲ್ಲಿ ಇರ್ತೀರಾ? ಅವೆರಡು ಸಂಸ್ಥೆಗಳನ್ನ ತಾವು ಕೇಳಿರ್ಬೇಕಲ್ವಾ, ನೋಡಿರ್ಬೇಕು, ನೋಡಿರ್ಲೇಬೇಕು ಅಲ್ವಾ? ನೋಡಿಲ್ಲ, ಹೋಗಿ ಬನ್ನಿ. ನೀವು ಚಟ್ಟಳ್ಳಿಯಲ್ಲಿ ಇದ್ದು ನೋಡ್ಲಿಲ್ಲ ಅಂದ್ರೆ ನಮಗೂ ಬೇಸರ ಆಗ್ತದೆ. ಅಂದ್ರೆ ಏನಂತ ಹೇಳಿದ್ರೆ ಸರ್, ನಮ್ಗೆ ಹತ್ರ ಇದ್ರೆ ಅದು ಒಂಥರ ಕಾಮನ್ ಆಗಿರ್ತದೆ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಆದ್ರೂ ಹತ್ರ ಇದ್ದಟ್ಟಿಗೆ ಲಘುವಾಗಿ ಕಾಣಬಾರ್ದು, ಹಗುರವಾಗಿ ಕಾಣಬಾರ್ದು. ಅದು ಒಳ್ಳೇದಂತಂದ್ರೆ ಹತ್ರ ದೂರ ಪ್ರಶ್ನೆ ಇಲ್ಲ, ನಮಗೆ ಉಪಯುಕ್ತವಾದ ವಿಚಾರವೇ ಅದು ಅಲ್ವಾ? ಅವೆರಡೂ ಸಂಸ್ಥೆಗಳು ಸಾಕಷ್ಟು ಕೆಲಸಗಳನ್ನ ಮಾಡ್ತದವೆ ಅಲ್ಲಿ ಇರುವ ವಿಜ್ಞಾನಿಗಳು. ಅದೇ ದೇವಮ್ಮನವರು ಮತ್ತೆ ನಟೇಶ್ ಅವರು, ಎಷ್ಟು ತೋಟ ಇದೆ ತಮ್ದು? ನಮ್ದು 8 ಎಕರೆ ಇದೆ ಸರ್. 8 ಎಕರೆ ಕಾಫಿ ತೋಟ, ಮತ್ತೆ ಇನ್ನೇನು ಬೆಳಿತೀರಿ? ಒಳ್ಳೆ ಮೆಣಸು, ಮತ್ತೆ ಕಿತ್ತಳೆ. ಕಿತ್ತಳೆ ಎಷ್ಟಿದೆ ಅಮ್ಮ? ಈಗ ಎಲ್ಲ ಬಂದಳಿಕೆ ಬಂದು ಹೋಗಿದೆ ಸರ್. ಈಗ ಫಸಲು ಕೊಡೋದು, ಹಣ್ಣು ಕೊಡೋದು ಎಷ್ಟು ಮರಗಳು ಇರ್ಬೋದು? ಅದು ಈಗ ನಮ್ಗೆ ತಿನ್ನಕ್ಕೆ ಮಾರಾಟಕ್ಕಿಲ್ಲ. ಮಾರಾಟಕ್ಕಿಲ್ಲ. ಈಗ ನಾವು ಇವತ್ತು ಚಟ್ಟಳ್ಳಿಯ ಈ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಸಂಸ್ಥೆಯ ವಿಜ್ಞಾನಿ ವೆಂಕಟರಮಣಪ್ಪ ಅವರ ಜೊತೆಗೆ ಕಿತ್ತಳೆ ಯಾಕೆ ಹೀಗಾಯ್ತು ಅಂತ ಒಂದು ಸಂದರ್ಶನವನ್ನು ಇವತ್ತು ಮಾಡಿದ್ದೀವಿ. ಮುಂದಿನ ವಾರದಲ್ಲಿ ಪ್ರಸಾರಕ್ಕೆ ಬಳಸ್ಕೊಳ್ತೀವಿ. ಕೇಳಿ, ಚೆನ್ನಾಗಿದೆ, ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ, ನಾವು ಹುಡುಕ್ಬೇಕು. ದೇವಮ್ಮನವರೇ, ದನಕರುಗಳನ್ನ ಇಟ್ಕೊಂಡಿದ್ದೀರ ತಾವು? ಭತ್ತ ಬೆಳ್ಕೊಂತೀರ? ಓಹೋ, ಬರೀ ಕಾಫಿ ತೋಟ ಇಟ್ಕೊಂಡಿದ್ರಿ? ಕಾಫಿ, ಕಾಳುಮೆಣಸು. ಕಡಿತವಾಯ್ತು, ವ್ಯತ್ಯಾಸ ಆಯ್ತು ಶತ್ರುಗಳೇ. ದೇವಮ್ಮನವರು ನಟೇಶ್ ಅವರು ಜೊತೆಗೆ ಮಾತಾಡ್ಬೇಕು, ಅವ್ರಿಗೊಂದು ಪ್ರಶ್ನೆ ಕೇಳ್ಬೇಕನ್ನೋ ಒಂದು ಸಂದರ್ಭದಲ್ಲಿ ದೂರವಾಣಿ ಕರೆ ಕೈ ಕೊಡಿತು, ಸಾಕು ಮಾಡಿ ಅನ್ನೋ ತರ ಆಗ್ಬಿಡ್ತು. ಈಗ ಮುಂದಿನ ಕರೆ ಯಾರಾದ್ರು ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಹಲೋ. ತಮ್ಮ ಹೆಸರು? ನಮ್ಮ ಆಯಮಡಿಂದ ರೋಷಿಕ್ ಅಂತ. ರೋಷಿತಾ? ರೋಷಿತ್ ಸರ್. ರೋಷಿತ್ ಸರ್. ನೀವು ಕೃಷಿಕರ? ಹೌದಾ, ಎಷ್ಟು ವಯಸ್ಸು? ಸೆಕೆಂಡ್ ಪಿ ಯು ಸಿ. ಕೃಷಿಯಲ್ಲಿ ಆಸಕ್ತಿ ಇದೆ? ಎಷ್ಟು ಜಮೀನಿದೆ ಪುಟ್ಟ ನಿಮ್ಮ ಅಪ್ಪ ಅಮ್ಮಗೆ? 2 ಎಕರೆ ಗದ್ದೆ ಸರ್. 2 ಎಕರೆ ಗದ್ದೆ, ತೋಟ ಇಲ್ಲ? ಅರ್ಧ ಎಕರೆಗಿಂತ ಜಾಸ್ತಿ ಕಾಫಿ ತೋಟ. ಅರ್ಧ ಎಕರೆ ಅಡಿಕೆ ತೋಟ ಸರ್. ಓಹೋ, ಬಹಳ ಚೆನ್ನಾಗಿ ಹೇಳ್ತಿದ್ರಿ. ಕೆಲವೊಬ್ರು ಕೆಲವೊಂದು ಕುಟುಂಬದಲ್ಲಿ ಮಕ್ಕಳು ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮನ ನೋಡೋದು ಅದೆಷ್ಟು ಇದೆಷ್ಟು ಅನ್ನೋ ಥರ ಹೇಳ್ತಾರೆ. ಆದರೆ ನೀವು ನೋಡಿ ಎಷ್ಟು ಖಚಿತವಾಗಿ ಹೇಳ್ತೀರಿ, 1/2 ಎಕರೆ ಕಾಫಿ ತೋಟ, 1/2 ಎಕರೆ ಅಡಿಕೆ ತೋಟ, 2 ಎಕರೆ ಗದ್ದೆ, ಜಾಣ ಇದ್ರಿ. ರೋಷಿತ್, 2ನೇ PUC ಈಗನ ಅಥವಾ ಪಾಸ್ ಆಯ್ತಾ? ಈಗ ಸರ್. ಯಾವುದು ತೆಗೆದುಕೊಂಡಿದ್ರಿ? ಹೌದಾ, ನಾಳೆ ಯುವ ತರಂಗ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕ ಮಾಡಿದ್ರೆ ಇನ್ನಷ್ಟು ನಿಮ್ಮ ವಿಶೇಷ ಆಸಕ್ತಿಗಳು ಅಭಿರುಚಿಗಳ ಬಗ್ಗೆ ಮಾತಾಡ್ಬೋದು. ನಮ್ಮ ಯುವಕರು ನಾಳೆ 5:00 ಕಾರ್ಯಕ್ರಮ ಇದೆ ನೇರ ಪ್ರಸಾರದಲ್ಲಿ, ರಸಪ್ರಶ್ನೆ ಕಾರ್ಯಕ್ರಮ ಯುವಕರಿಗಾಗಿ ಅದ ಮಾತಾಡ್ಲಿ. ಆದ್ರೂ ನೀವು ಕೃಷಿ ಬಗ್ಗೆ ಆಸಕ್ತಿ ಇರೋದು ನಿಮ್ಮ ಜೊತೆಗೆ ನಾವು ಮಾತಾಡುವಾಗ ಗೊತ್ತಾಗ್ತಾ ಇದೆ, ಒಳ್ಳೇದೇ. ಏನ್ ಇಷ್ಟಪಟ್ಟು ಮಾಡ್ತಿದ್ರಿ ರೋಷಿತ್ ಕೆಲಸಗಳನ್ನ? ಗದ್ದೆ ಕೆಲಸ ಎಲ್ಲ ಗೊತ್ತು ಸರ್. ಹಬ್ಬ ಎಲ್ಲ ಗೊತ್ತು. ಎಷ್ಟು ಎಲ್ಲ ಗೊತ್ತು ಸರ್? ಹಾ, ಏನೇನು ಎಲ್ಲ ಗೊತ್ತು ಅಂತಂದ್ರೆ ಏನೇನ್ ಕೆಲಸ ಮಾಡ್ತೀರಿ? ಉಳ್ತೀನಿ. ಹಾ ಹಾ, ನಾಟಿ ಗೊತ್ತು. ಹಾ ಹಾ, ಇನ್ನು ಹ್ಮ್ ಅದೇ ಏರಿ ಕಡಿಯೋದು. ಹಬ್ಬ ಮಣ್ಣು ಮಡ್ಗೋದು. ಹಾ ಹಾ, ಇನ್ನು ಕುಯಿಲು ಕೆಲಸದಲ್ಲಿ ಎಲ್ಲ ಗೊತ್ತು ಸರ್, ಕುಯ್ತೀನಿ. ಬಹಳ ಇಷ್ಟ ಆಯ್ತು ನಿಮ್ ಮಾತುಗಳು. ಇಂತ ಇಂತ ಯುವಕರು ನಮ್ಮ ನಾಡಿನಲ್ಲಿದ್ರೆ ನಾಡಿಗೆ ದೊಡ್ಡ ಶಕ್ತಿ ಪುಟ. ಹ್ಮ್ ನಿಮಗೆ ದೊಡ್ಡ ಶರಣು. ಇನ್ನು ದನ ಕರುಗಳಿದೆ ಸರ್. ದನ ಕರುಗಳು ಎಷ್ಟಿದಾವ ಮಗು? ನಾಲ್ಕು. ನಾಲ್ಕು, ಒಂದು 2 ವರ್ಷದ ಕಾರು. ನಾಲ್ಕು ಸರ್. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಿಲ್ಲ ಮಗು. ಬಹಳ ಖುಷಿ ಆಯ್ತಪ್ಪ ನೀನ್ ಸಂಪರ್ಕ ಮಾಡಿದ್ಕು, ನಮ್ಗೆ ಬಹಳ ಸಂತೋಷ ಆಯ್ತು. ನಿಮ್ ಜೊತೆಗೆ ಆಮೇಲೆ ಮಾತಾಡ್ತೀವಿ. ನಂಬರ್ ಕೊಡ್ಬೋದಾ ಮಗು ನಿಮ್ದು? ಹೇಳಿಯಪ್ಪ. 9449 9092322. ಎಸ್ ಎಲ್ ಸಿ ಪರ್ಸೆಂಟೇಜ್ ಎಷ್ಟಾಯ್ತು ಅಂತ ಕೇಳ್ಬೋದಾ? ಏನು ನಿಮಗೆ ಮುಜುಗರ ಆಗ್ಲಿಲ್ಲ ಅಂದ್ರೆ? 87 ಸರ್. ಅಮ್ಮಮ್ಮ, ಗ್ರೇಟ್. ನಾನು ಅನ್ಕೊಂಡೆ ಚೆನ್ನಾಗಿ ಇಷ್ಟು ಲವಲವಿಕೆಲಿರ ಮಗು ಚೆನ್ನಾಗಿ ಸ್ಕೋರ್ ಮಾಡುತ್ತಂತ ಅನ್ಕೊಂಡೆ, ಆದ್ರೆ ನಮ್ಮ ನಿರೀಕ್ಷೆನ ಹುಸಿ ಮಾಡಲಿಲ್ಲ. 87% ಮತ್ತೆ ಪಿ ಯು ಸಿಯಲ್ಲಿ ಇನ್ನೂ ಹೆಚ್ಚಿಗೆ ಏರುತ್ತೆ ಅಂತ ಅನಿಸುತ್ತಲ್ವಾ? ವೆರಿ ಗುಡ್, ವೆರಿ ಗುಡ್. ಏನ್ ಮಾಡ್ಬೇಕಂತ ಅನಿಸುತ್ತೆ ಮುಂದೆ? ಐ ಟಿ ಐ ಗಿಂತ ನೀವು ಪ್ರತಿಭಾವಂತ ಮಕ್ಕಳು, ನೀವೆಲ್ಲ ಐ ಟಿ ಐ ಮಾಡೋರು ಇದಾರೆ. ಅದೇನು ಕೆಟ್ಟದ್ದು ಅಥವಾ ಸಣ್ಣದಂತಲ್ಲ, ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದ್ರಿಂದ ಬಿ ಎಸ್ ಸಿ ಅಗ್ರಿಕಲ್ಚರ್ ಪ್ಲಾನ್ ಮಾಡಿ ಮಗು. ಬಿ ಎಸ್ ಸಿ ಅಗ್ರಿಕಲ್ಚರ್ ಪಿ ಯು ಸಿ ಆದ್ಮೇಲೆ ಕೃಷಿ ಕುಟುಂಬದ ಮಕ್ಕಳಿಗೆ 50% ರಿಸರ್ವೇಷನ್ ಇದೆ. ಅದರಲ್ಲಿ ಒಳ್ಳೆ ಸಾಧನೆ ಮಾಡ್ಬೋದು, ವಿಜ್ಞಾನಿ ಆಗ್ಬೋದು, ಅಧಿಕಾರಿ ಆಗ್ಬೋದು, ತಜ್ಞನಾಗ್ಬೋದು, ಹೀಗೆ ಒಂದು ಒಳ್ಳೆ ಅವಕಾಶಗಳಿದ್ದಾವೆ. ಯಾಕಂದ್ರೆ ನಿಮಗೆ ಈಗ ಒಳ್ಳೆ ಬೇಸ್ ಸಿಕ್ಕಿದೆ ಮತ್ತೆ ಆಸಕ್ತಿಯಿಂದ ನೀವು ಕೆಲಸ ಮಾಡ್ತಿರೋದ್ರಿಂದ ನಿಮ್ಮಂತರು ಇನ್ನಷ್ಟು ಉನ್ನತ ವ್ಯಾಸಂಗಕ್ಕೆ ಕೈ ಹಾಕಿದ್ರೆ ಅದಕ್ಕೊಂದು ಮೆರುಗಿರುತ್ತೆ ಮಗು. ಅದೇ ಟಿ ಸಿ ಎಚ್ ಅಥವಾ ಐ ಟಿ ಐ ಅಥವಾ ಡಿ ಎಡ್ ಬಿ ಎಡ್ ಇವು ಮಾಡ್ಬೋದು, ತಪ್ಪೇನಿಲ್ಲ. ಆದರೂ ನಿಮಗೆ ಇನ್ನೂ ಅವಕಾಶ ಇರೋದ್ರಿಂದ ಬಿ ಎಸ್ ಸಿ ಅಗ್ರಿಕಲ್ಚರು, ವೆಟರ್ನರಿ, ಆಮೇಲೆ ಪೊನ್ನಂಪೇಟೆಯಲ್ಲಿ ಬಿ ಎಸ್ ಸಿ ಫಾರೆಸ್ಟ್ರಿ ಕಾಲೇಜ್ ಇದೆ. ಸೊ ಈ ಥರ ಸುಮಾರು ಅವಕಾಶಗಳಿದ್ದಾವೆ. ನೀವು ಬಿಡು ಮಾಡ್ಕೊಂಡು ಒಂದು ಸಾರಿ ಆಕಾಶವಾಣಿಗೆ ಬಂದು ಹೋಗ್ತೀರಾ, ಮಾತಾಡೋಣ. ಅದೇ ನಿಮ್ಮಂಥ ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟರೆ ನಿಮಗೂ ಖುಷಿ ಆಗುತ್ತೆ, ನಮಗೂ ಸಂತೋಷ ಆಗ್ತದೆ. ವೆರಿ ಗುಡ್ ಪುಟ್ಟ, ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡ್ತಾ. ಒಂದು ಪ್ರಶ್ನೆ ತಮಗೆ, ಪತಂಗಗಳು ಅಂತ ಅನ್ಕೊಂಡು ಕೇಳಿದಿರಿ ಅಲ್ವಾ? ಪತಂಗಗಳು, ಚಿಟ್ಟೆಗಳು, ಪತಂಗಗಳು. ಹೌದು, ಇಂಗ್ಲಿಷ್ ನಲ್ಲಿ ಪತಂಗಗಳು ಅಂತಂದ್ರೆ ಏನಂತಾರೆ ಗೊತ್ತಿರ್ಲಿಕ್ಕಿಲ್ಲ, ಅದು ಕೆಲವೊಂದ್ಸರಿ ಎಲ್ಲೋ ಪ್ರಸ್ತಾಪ ಆಗಿರುತ್ತೆ. ಮಾತ್ಸ್ ಅಂತ ಹೇಳ್ತಾರೆ. ಕೇಳ್ತಾ ಇದೆಯಾ ಪುಟ್ಟ? ಕೇಳ್ತಾ ಇದೆಯಾ? ಪತಂಗಗಳನ್ನ ಮಾತ್ಸ್ ಅಂತ ಹೇಳ್ತಾರೆ. ಕೇಳ್ತಾ ಇಲ್ವಾ? ಏನೋ ವ್ಯತ್ಯಾಸ ಆಗ್ತದೆ. ಹೌದು, ಕಟ್ ಕಟ್ ಆಗ್ತದೆ, ಅಲ್ಲಿ ನೆಟ್ವರ್ಕ್ ಏನೋ ವ್ಯತ್ಯಾಸ ಇದೆ ಪುಟ. ಮಾತ್ಸ್ ಅಂತ ಹೇಳ್ತಾರೆ ಪತಂಗಗಳನ್ನ. ಈ ಪತಂಗಗಳು ಯಾವ ಹೊತ್ತಿನಲ್ಲಿ ಚಟುವಟಿಕೆಯಿಂದ ಇರ್ತವೆ ಅಂತ ಹೇಳ್ಬೋದಾ? ಮಧ್ಯಾಹ್ನದ ಮೇಲೆ ಸರ್, ಒಂದು 3 ಗಂಟೆ ಮೇಲೆ. 3 ಗಂಟೆ ಮೇಲೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರೆ ರಾತ್ರಿ ಹೊತ್ತೆ. ರಾತ್ರಿ ಹೊತ್ತೆ ಇವು ಹೆಚ್ಚು ಚಟುವಟಿಕೆಯಿಂದ ಕೂಡಿರೋದು ಪತಂಗಗಳು. ಚಿಟ್ಟೆಗಳು ಬೆಳಗಿಂದ ಸಾಯಂಕಾಲ ತನಕ ಹರಾಡ್ತಿರ್ತವೆ, ಹಾಗಾಗಿ ಹೆಚ್ಚು ಪತಂಗಗಳನ್ನ ನಾವು ಕಾಣ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅಪರೂಪಕ್ಕೆ ಅವು ಬೆಳಕಿಗೆ ಆಕರ್ಷಣೆ ಆಗಿ ಮನೆ ಮುಂದೆ ಎಲ್ಲೆಲ್ಲೋ ಬಂದು ಹೋಗ್ತಿರ್ತವೆ, ನಮಗೆ ಕಾಣ್ತಿರ್ತವೆ ರಾತ್ರಿ ಹೊತ್ತು ಅಲ್ವಾ? ಹೌದು. ಆಲ್ ದ ಬೆಸ್ಟ್ ರೋಷಿತ್, ಖುಷಿ ಆಯ್ತು, ಸಂಪರ್ಕ ಮಾಡೋಣ. ನಮಸ್ಕಾರ. ಕೇಳಿಗರೆ ನೋಡಿ, ಮಕ್ಕಳಿಗೆ ಆಸಕ್ತಿ ಇಲ್ಲ, ಯುವಕರಿಗೆ ಆಸಕ್ತಿ ಇಲ್ಲ ಅನ್ನೋ ತರ ಹೇಳುವಾಗ, ಇಂಥ ಮಕ್ಕಳು ನಮ್ಮ ನಾಡಿಗೆ ಒಂದು ದೊಡ್ಡ ಸಂಪನ್ಮೂಲ. ರೋಷಿತ್, ಖುಷಿ ಆಯ್ತು ಸಂಪರ್ಕ ಮಾಡಿದ್ದಕ್ಕೆ. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ, ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಅನುಭವಿ ರೈತರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು ಶ್ರೋತೃಗಳೇ. ಕರೆ ಮುಂದಿಂದು ನೋಡೋಣ. ನಮಸ್ಕಾರ, ಮಾತಾಡಿ. ಹೇಳಿ ಯಾರು ತಾವು? ಹಲೋ, ತಮ್ಮ ಹೆಸರು? ನನ್ನ ಹೆಸರು ರಕ್ಷಿತ್ ಅಂತ. ರಕ್ಷಿತಾ? ರಕ್ಷಿತ್. ರಕ್ಷಿತ್? ಏನು ಯುವಕರು ಮಾತಾಡ್ತೀರಿ? ನಾಳೆ 5:30 ಯುವ ತರಂಗಿತ್ತು, ಅಲ್ಲೇ ಮಾತಾಡಬಹುದಾಗಿತ್ತು. ರಕ್ಷಿತ್, ಕೃಷಿಕರೇ ನೋಡಿ, ಅಭಿಮಾನದಿಂದ ಹೇಳ್ತೀರಿ ನಾವು ಕೃಷಿಕರೇ ಸರ್ ಅಂತ. ಎಲ್ಲಿಂದ ರಕ್ಷಿತ್ ಮಾತಾಡ್ತಿರೋದು? ನಾನು ತಲಕಾವೇರಿ ಭಾಗಮಂಡಲ. ತಲಕಾವೇರಿ, ಏನ್ ಓದ್ತಾರದು ರಕ್ಷಿತ್? ನಾನು ಈಗ 10th ಆಯ್ತು. 10th ಆಯ್ತು, ಬೇಸರ ಆಯ್ತು. ರಕ್ಷಿತ್ ಅವರಿಗೂ ಬೇಸರ ಆಗಿರ್ಬೇಕು, ನಮಗೂ ಬೇಸರ ಆಗಿದೆ. ಆದ್ರೂ ಪ್ರಯತ್ನ ಮಾಡಿ ರಕ್ಷಿತ್. ರೈತ ಬಂಧುವರೇ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಶ್ರೀ 20:00:06, 2 ಮುಂದೆ 4:06 ಸೇರಿಸಿದರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ, ತಮ್ಮ ಹೆಸರು? ದೀಪಕ್ ಮಂದಣ್ಣ. ಈಗ ಸರ್ ಒಂದು 2 weeks ಸರ್ ಮೈಸೂರಿಂದ ಸರ್ ಕಾಲ್ ಮಾಡಿ ಹೇಳ್ತೀರ? ಹೌದು, ಆಗ್ಲಿಂದ ತುಂಬಾ ಸರ್ ಟ್ರೈ ಮಾಡಿದೆ ಸರ್. ಹಾಗೆ ಸರ್ ಈಗ ಸರ್ ಕೇಳ್ತಿದ್ದೆ ನಿಮ್ದು. ಹೌದು ದೀಪಕ್, ಇವರು ಸರ್ ಹೇಳ್ತಿದ್ರ ಸರ್. ದೀಪಕ್, ಒಂದು ಪ್ರಶ್ನೆ ತಮಗೆ. ಹೇಳಿ ಸರ್. ಮೊಟ್ಟೆ ಹಣ್ಣು ಅನ್ಕೊಂಡ್ ಕೇಳಿದ್ರ? ಏನ್ ಸರ್ ಮೊಟ್ಟೆ ಹಣ್ಣ? ಎಗ್ ಫ್ರೂಟ್ ಅನ್ಕೊಂಡ್ ಹೇಳ್ತಾರೆ, ಮೊಟ್ಟೆ ಹಣ್ಣು ಅಂತ ಅನ್ಕೊಂಡು ಕರೀತಾರೆ. ಅದಿನ್ನೊಂದ್ ಪದ ಏನ್ ಸರ್? ಇನ್ನೊಂದ್ ಪದ ಅದೇ ಎಗ್ ಫ್ರೂಟ್. ಎಗ್ ಫ್ರೂಟ್, ಎಗ್ ಫ್ರೂಟ್, ಎಗ್ ಫ್ರೂಟ್. ಹೌದು, ಕೇಳಿದಿರಲ್ವ ಎಗ್ ಫ್ರೂಟ್ ಅಂದ್ರೆ? ಸರ್ ಅಷ್ಟೊಂದು ಪ್ರಾಪರ್ ಆಗಿ ಕೇಳಿಲ್ಲ ಸರ್. ಹೌದಾ, ಇಲ್ಲ ಅದನ್ನ ಈಗಲೇ ನೀವು ಇಂಟರ್ನೆಟ್ಗೆ ಹೋಗಿ ಸರ್ಚ್ ಮಾಡಿ, ಅದೆಲ್ಲದೂ ಸಿಗುತ್ತೆ. ಓಕೆ, ಅದಕ್ಕೆ ಪ್ರಶ್ನೆ ಹೀಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ. ಮೊಟ್ಟೆ ಹಣ್ಣಿನ ಬೀಜಗಳು ಯಾವ ಬಣ್ಣದಲ್ಲಿರ್ತವೆ, ಹೇಗಿರ್ತವೆ ಅಂತ ಹೇಳ್ಬೋದಾ? ಮೊಟ್ಟೆ ಹಣ್ಣದು ಸರ್ ಬೀಜ ಹೇಗಿರುತ್ತೆ ಮತ್ತೆ ಯಾವ ಗಾತ್ರದಲ್ಲಿ ಇರುತ್ತೆ, ಯಾವ ಆಕಾರದಲ್ಲಿ ಇರುತ್ತೆ, ಯಾವ ಬಣ್ಣದಲ್ಲಿ ಇರುತ್ತೆ? ಹೇಳ್ತೀನಿ ಸರ್. ಸಪೋರ್ಟ್ ಬೀಜ ಸರ್, ಸಪೋರ್ಟ್ ಬೀಜ. ಅದೇ ಅಲ್ಲ, ನೀವು ಹಣ್ಣನ್ನೇ ನೋಡಿಲ್ಲ, ಇನ್ನು ಬೀಜನ ನೀವು ಊಹಿಸ್ಕೊಳ್ಳೋದಷ್ಟೇ. ಅದೇ ಹೀಗೆ. ಹೌದೌದು, ಅದೇ ಅದೇ, ತಪ್ಪೇನಿಲ್ಲ ತಪ್ಪೇನಿಲ್ಲ. ಅದು ಈಗ ನಾವಾಗ್ಲಿ ನೀವಾಗ್ಲಿ ಅದ್ ನೋಡದೆ ಇದ್ರೆ ಏನೋ ಒಂದು ಅಂದಾಜಲ್ಲಿ ಹೀಗಿರ್ಬೋದು ಅಂತ ಅನ್ಕೊಂತೀವಿ. ಕೊಡಗು ಜಿಲ್ಲೆಯಲ್ಲಿ ಮೊಟ್ಟೆ ಹಣ್ಣನ್ನ ಬೆಳೆದಿರೋರಿದ್ದಾರೆ, ಚೆನ್ನಾಗಿರುತ್ತೆ ಹಣ್ಣು, ತಿನ್ಲಿಕ್ಕೂ ಹಿತವಾಗಿರುತ್ತೆ, ರುಚಿಯಾಗಿರುತ್ತೆ, ಸಿಹಿ ಆಗಿರುತ್ತೆ. ಅದೇ ಸಾಧ್ಯ ಆದ್ರೆ ಹುಡುಕಿ ತಿನ್ನಿ, ಅದರ ಅನುಭವ ಆಗ್ಲಿ ಒಳ್ಳೇದು. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನಿಮ್ಮ ಮುಂದಿರುವ ಪ್ರಶ್ನೆ, ಮೊಟ್ಟೆ ಹಣ್ಣಿನ ಬೀಜಗಳು ಹೇಗಿರ್ತವೆ ಅಂತ. ಕೆಲವೊಂದು ಪ್ರಶ್ನೆಗಳನ್ನ ಹುಡುಕಿದರೂ ಸಿಗ್ಲಿಕ್ಕಿಲ್ಲ, ಅನುಭವದಿಂದ ನಿಮಗೆ ಉತ್ತರಗಳು ಲಭಿಸಾವು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಕಡಿತವಾಯ್ತು. ಶ್ರೋತೃಗಳೇ, ಮಂಗಳವಾರದ ಕೃಷಿ ಸಿರಿ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಬಿತ್ತರವಾಗ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು, ಹಾಗೆ ನಿಮ್ಮೊಡನೆ ಸಂವಾದ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ತಮ್ಮ ಹೆಸರು? ನಿಮ್ಮ ಹೆಸರು? ಹಲೋ. ನಿಮ್ಮ ಹೆಸರು? ನನ್ನ ಹೆಸರು ದೀಕ್ಷಿತ್. ದೀಕ್ಷಿತ್? ದೀಕ್ಷಿತ್. ದೀಕ್ಷಿತ್ ಪುಟ್ಟ, ನಾಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, 5:00 ಯುವ ತರಂಗ ಇದೆ. ಇದು ಕೃಷಿಕರಿಗಾಗಿರೋ ಕಾರ್ಯಕ್ರಮ ಇರೋದ್ರಿಂದ ನಾಳೆ 5:00 ಸಂಪರ್ಕ ಮಾಡಿ ಮಕ್ಕಳ. 5:00-6:00 ತನಕ ಯುವಕರಿಗಾಗಿರೋ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ಆ ಸಮಯದಲ್ಲಿ ಮಾತಾಡೋಣ. ಕೃಷಿಕರು ಕಾಯ್ತಾ ಇರ್ತಾರೆ, ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೂ ಮತ್ತೆ ನಾವು ಇನ್ನೂ ವಿಸ್ತೃತವಾಗಿ ಏನು ವಿಚಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಬೇಸರ ಮಾಡ್ಕೋಬೇಡಿ. ಓಕೆ, ಧನ್ಯವಾದ. ಕೇಳಿದ್ರೆ ರೈತರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಅಪರೂಪಕ್ಕೆ ರೋಷಿತ್ ಅನ್ನೋರು ಅಥವಾ ಕೆಲವೊಬ್ರು ಸಿಗ್ತಾರೆ, ಆದರೂ ಯುವ ತರಂಗದಲ್ಲಿ ಅಂಥವ್ರನ್ನೂ ನಾವು ಮಾತಾಡಿಸ್ತೀವಿ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಯಾರು ತಾವು? ಹಲೋ. ತಮ್ಮ ಹೆಸರು? ರಕ್ಷಿತ್ ಅಂತ, ತಲಕಾವೇರಿಯಿಂದ. ರಕ್ಷಿತ್, ಮತ್ತೆ ಮಾತಾಡಿದ್ರಾ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಹೌದು ರಕ್ಷಿತ್, ತಲಕಾವೇರಿಯಿಂದ ಮಾತಾಡ್ತಿದ್ರಿ, 10th ತರಗತಿ ಅನ್ಕೊಂಡು ಹೇಳಿದ್ರಿ, ಮತ್ತೆ ಸಂಪರ್ಕ ಮಾಡ್ಲಿಕ್ಕೆ ನಾವು ಕೋರ್ಕೊಂಡ್ವಿ. ನೀವು ಮಾತಾಡ್ತಿದ್ರಿ, ಒಳ್ಳೇದ, ತಪ್ಪೇನಿಲ್ಲ. ಆಸಕ್ತಿ ಇದೆ ಕೃಷಿಯಲ್ಲಿ ಅಲ್ವಾ? ಹೌದು ಸರ್. ಓಕೆ, ಎಷ್ಟು ಜಮೀನಿದೆ, ಏನು ಕೆಲಸ ಮಾಡ್ತೀರಿ ರಕ್ಷಿತ್? ನಮ್ಮಲ್ಲಿ 3 ಎಕರೆ ಜಮೀನಿದೆ ಸರ್. ಅದರಲ್ಲಿ ಏಲಕ್ಕಿ ಮತ್ತೆ ಕಾಫಿ. ಏಲಕ್ಕಿ ಕಾಫಿ ಮತ್ತೆ ಜೇನು ಕೃಷಿ ಮಾಡ್ತೀವಿ ಸರ್. ಜೇನು ಕೃಷಿ. ಜೇನು ಎಷ್ಟು ಸಿಗುತ್ತೆ? ಜೇನು ಈ ವರ್ಷ 50 ಕೆಜಿ ಹತ್ರ ಸಿಕ್ಕಿದೆ ಸರ್. ಅಬ್ಬಾ, ವೆರಿ ಗುಡ್ ವೆರಿ ಗುಡ್. ಹೀಗ್ ಮಾಡ್ತೀರಾ, ನಿಮ್ಮ ಸಂಖ್ಯೆನ ಕೊಡಿ, ನಾನು ರೋಷಿತ್ ಅವ್ರಿಗೆ ಹೇಳಿದ್ವಲ್ಲ ಹಾಗೆ ನಿಮ್ ಜೊತೆಗೂ ಮಾತಾಡೋಣ. ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ? 63 63 63 11 11 52 52. ಓಕೆ. ಪ್ರತಿ ಬುಧವಾರ ಯುವಕರಿಗಾಗಿ ಯುವತರಂಗ ಅನ್ಕೊಂಡು 5:30 to 6 ತನಕ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ಅದಕ್ಕೂ ಸಂಪರ್ಕ ಮಾಡ್ಬೋದು ನೀವು. ಓಕೆ ರಕ್ಷಿತ್, ಒಂದು ಪ್ರಶ್ನೆನ ಈಗ ಕೇಳ್ತಾ ಇದ್ವಿ ದೀಪಕ್ ಮಂದಣ್ಣ ಅವರಿಗೆ. ಮೊಟ್ಟೆ ಹಣ್ಣು ನೀವು ಕೇಳಿದಿರಿ ಅಲ್ವಾ? ಎಗ್ ಫ್ರೂಟ್ ಅನ್ಕೊಂಡು, ಅದ್ರ ಬೀಜಗಳು ಹೇಗಿರ್ತವೆ, ಬಣ್ಣ ಹೇಗಿರುತ್ತೆ, ಆಕಾರ ಹೇಗಿರುತ್ತೆ ಅಂತ ಹೇಳ್ಬೋದಾ? ಅದು ಸ್ವಲ್ಪ ಉದ್ದ ಆಗಿ ಬಿಟ್ಟು ಕಪ್ಪು ಬಣ್ಣದ ಇರ್ತದೆ. ಇಲ್ಲ ಇಲ್ಲ, ಬಹುಶಃ ಹಣ್ಣು ತಿಂದಿದ್ರಿ, ಬೀಜನ ನೋಡಿಲ್ಲ ಅಂತ ಅನ್ಸುತ್ತೆ, ಅಥವಾ ಹಣ್ಣನ್ನ ದೂರದಿಂದ ನೋಡಿದಿರೋ ಏನೋ ಅಲ್ವಾ? ರೌಂಡ್ ಬೀಜ. ಹಾ, ರೌಂಡ್ ಬೀಜ, ಮೊಟ್ಟೆ ತರನೇ ಇರುತ್ತೆ, ಮೊಟ್ಟೆ ಆಕಾರದಲ್ಲೇ ಇರುತ್ತೆ, ಸಣ್ಣದಿರುತ್ತೆ, ಕಂದು ಬಣ್ಣದಿರುತ್ತೆ ಬೀಜ. ಹೌದು, ಕಪ್ಪಲ್ಲ, ಕಂದು ಬಣ್ಣ. ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ ಅಂದ್ರೆ, ಓಹ್ ಬಹಳ ದುಬಾರಿ ಇರ್ಬೇಕಂತ ಅನ್ಕೊಂಡು ದೂರ ಆಗ್ಬಿಡ್ತೀವಿ, ತಿನ್ನ ಒಂದು ಕೆಲ್ಸಕ್ಕೆ ಕೈ ಹಾಕಲ್ಲ, ಅಥವಾ ನಾವು ಬೆಳಿಲಿಕ್ಕೆ ಆಗುದಿಲ್ಲ, ಅಥವಾ ತಿಂದ್ರು ಕೆಲವೊಂದ್ಸರಿ ಅದು ಬೀಜದ ಬಗ್ಗೆ ಗಮನಿಸೋದಿಲ್ಲ, ಹಾಗಾಗ್ಬಿಡ್ತವೆ. ಓಕೆ ರಕ್ಷಿತ್, ಒಳ್ಳೇದು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಇನ್ನ ಒಬ್ಬರ ಜೊತೆಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ, ಸಂಪರ್ಕ ಮಾಡಿ. ಕೊನೆಯ ಕರೆ ಯಾರದು ಗಮನಿಸೋಣ, ಕರೆ ಬಂತು, ಮುಂದಿನ ಮಾತುಗಳು ಏನು ನೋಡೋಣ. ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಲಿಲ್ಲ ಅಂದರೆ ನಾವು ನೀವು ಮಾತಾಡೋಕ್ಕೆ ಆಗಲ್ಲ, ಅನಾನುಕೂಲ ಆಗುತ್ತೆ. ಶ್ರೋತೃಗಳೇ, ತಮಗೆ ಗೊತ್ತಿದೆ ರೇಡಿಯೋ ಹತ್ತಿರ ಇರಬಾರ್ದು ನೀವು, ಆಗ ವಿಚಾರ ಸ್ಪಷ್ಟವಾಗಿ ಮೂಡಿ ಬರುತ್ತೆ. ಮುಂದಿನ ಕಡೆ ಯಾರಾದ್ರೂ ನೋಡೋಣ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ಹಲೋ, ನಮಸ್ತೆ ಸರ್. ನಮಸ್ಕಾರ. ಶಶಿಕಲಾ ನನ್ನ ಹೆಸರು. ಶಶಿಕಲಾ ಎಲ್ಲಿಂದ ಅಮ್ಮ? ರಸಪೇಟೆ ತಾಲೂಕು ಕಳತ್ಮಾಡಿಂದ. ಕಳತ್ಮಾಡವರು. ತಮ್ದು ಎಷ್ಟು ಎಕರೆ ಜಮೀನ್ ಇದೆ, ಏನು ಹೇಳ್ಬೋದಾ, ಪರಿಚಯ ಮಾಡ್ಕೊಡ್ತೀರಾ? ನಮ್ದು 5 acres ಸರ್. ಹಾ ಹಾ, ಏನೇನ್ ಬೆಳಿತೀರಿ? ಕಾಫಿ, ಒಳ್ಳೆಮೆಣಸು, ಸ್ವಲ್ಪ ಕರ್ಚಿಗೆ, ಏಲಕ್ಕಿ, ಅಡಿಕೆ. ಓಹೋ, ಆಮೇಲೆ ದನ ಕರುಗಳು? ದನ ಕರುಗಳಿಲ್ಲ ಸರ್, ದನ ಕರುಗಳಿಲ್ಲ, ಗದ್ದೆ ಇಲ್ಲ. ಓಹೋ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ಅಲ್ವಾ? ಕಷ್ಟ ಆಗುತ್ತೆ ಅಂತ ಎಲ್ಲ ಆನೆ ಅವಳಿ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ತಾವೆಲ್ಲ? ನಾವು ಗಂಡ ಹೆಂಡತಿ, 2 ಮಕ್ಕಳು. ಓಹೋ, ಮಕ್ಕಳು ಸಣ್ಣವರ ಬೆಳೆದಿದ್ದಾರ? ಇಲ್ಲ, ಮಕ್ಕಳು ಕಾಲೇಜ್ ಎಲ್ಲ ಆಯ್ತು, ಮುಗಿತು ಓದಿ. ಹಾಗಾದ್ರೆ ಅವರು ನಿಮ್ಮ ಕೆಲಸಕ್ಕೆ ಕೈ ಜೋಡಿಸಿದರೆ ಭಾಗ್ಯ ಆಗ್ತದೆ. ಈಗ ಸದ್ಯಕ್ಕೆ ಕೈ ಜೋಡಿಸ್ತಾ ಇದ್ದಾವೆ, ಆಮೇಲೆ ಮುಂದೆ ಓದ್ಲಿಕ್ಕೆ ಉದ್ಯೋಗಗಳು ಅದ ಇದೆ ಅಂತ ಅನ್ಕೊಂಡು ಉದ್ಯೋಗಕ್ಕೆ ಬೇಕಾಗಿ ಓದ್ಬೇಕಲ್ಲ ಸರ್. ಹೌದು ಹೌದು ಹೌದು, 5 acres ಜಮೀನಲ್ಲಿ ಕಷ್ಟ ಆಯ್ತದೆಲ್ಲ. ಹೌದು, ಇಲ್ಲ ಮಾಡ್ಬೋದು, ಉದ್ಯೋಗ ಸಿಗೋ ಆದ್ರೆ ಮುಂದೆ ಅವರ ಜೀವನಕ್ಕೆ ಬೇಕಲ್ಲ. ನಿಜ ನಿಜ ನಿಜ ನಿಜ. ಹೌದು, ಶಶಿಕಲಾ ಅವರು ತಮ್ಮ ಕೃಷಿ ಕೆಲಸಗಳ ಜೊತೆಗೆ ರೇಡಿಯೋ ಕೇಳೋದು ಮತ್ತೆ ಪತ್ರಿಕೆ ಓದೋದು ಈ ತರ ಎಲ್ಲ ಮಾಡ್ತೀವಿ ಡೈಲಿ ಸಾಯಂಕಾಲ. ಕೆಲಸ ತೋಟದ ಕೆಲಸ ಮುಗಿಸಿ ಬಂದು ರೇಡಿಯೋ ಕೇಳ್ಕೊಂಡು ನಮ್ಮ ಮನೆ ಕೆಲಸ ಮಾಡ್ಕೊಂಡು. ಅದೇ ಅದೇ ಅದೇ, ವಿಚಾರಗಳು ಸಿಗ್ತಾ ಇರ್ತವೆ, ಅನುಕೂಲ ಆಗ್ತದೆ. ಹೌದು ಹೌದು ಅಮ್ಮ, ಒಂದು ಪ್ರಶ್ನೆ ತಮಗೆ. ನಾವು ಇಷ್ಟಪಟ್ಟು ತಿನ್ನುವ ಎಷ್ಟು ಬಗೆಯ ಹಣ್ಣಿನ ಮರಗಿಡಗಳಿದಾವೆ ಅಂತ ಹೇಳ್ಬೋದಾ? ಒಂದು ಅಂದಾಜಿನ ಪ್ರಕಾರ ನಾವೀಗ ಮಾವಿನ ಹಣ್ಣು, ಸಪೋಟ ಹಣ್ಣು, ಸೀಬೆ ಹಣ್ಣು, ಮೂಸಂಬಿ, ಕಿತ್ಲೆ, ಹೀಗೆ ಏನೆಲ್ಲ ತಿಂತೀವಿ ಹಣ್ಣುಗಳು ಅಲ್ವಾ, ಈ ತರ ನಮ್ಮ ಪರಿಸರದಲ್ಲಿ ತುಂಬಾ ಜಾತಿಯ ಹಣ್ಣಿನ ಮರಗಿಡಗಳಿದಾವೆ, ಎಷ್ಟಿರ್ಬೋದು ಅಂತ ಏನಾದ್ರು ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ಅಂದ್ರೆ ನಾವು ಬೆಳೆಸುವ ಹಣ್ಣುಗಳು ಬೆಳೆಸವು ಕಾಡ್ನವು ಎಲ್ಲವೂ ಎಲ್ಲವಲ್ಲ. ಓಹೋ, ಪರವಾಗಿಲ್ಲ ಪರವಾಗಿಲ್ಲ, ನೀವು ಆ ಎತ್ತರಕ್ಕೆ ಹೋಗಿದ್ರಿ. 3,000 ಇಲ್ಲ, 2,000. ಹೌದು, 2,000 ನಿಜ ಅಲ್ಲ, ಅಂದಾಜು ಪರವಾಗಿಲ್ಲ, 2,000 ಜಾತಿಯ ಹಣ್ಣಿನ ಮರಗಿಡಗಳಿದಾವೆ ಅಂತ ಅನ್ಕೊಂಡು ಒಂದು ಸಮೀಕ್ಷೆ ಅಂದಾಜು ಹೇಳುತ್ತೆ. ಹೌದು, ಒಳ್ಳೇದು ತಾಯಿ, ಸಂಪರ್ಕ ಮಾಡಿದ್ದಕ್ಕೆ ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಬಹಳಷ್ಟು ಜನ ಇನ್ನೂ ಸಂಪರ್ಕ ಮಾಡಲಿಕ್ಕೆ ಕಾಯ್ತಾ ಇರ್ತೀರಿ, ಆದರೆ ಸಮಯ ಇಲ್ಲ, ಮುಂದಿನ ಕಾರ್ಯಕ್ರಮಗಳು ಬಿತ್ತರವಾಗಬೇಕಾಗಿರೋದ್ರಿಂದ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಬಿಡು ಮಾಡಿಕೊಂಡು ಸಂಪರ್ಕ ಮಾಡಿದ, ಆಸಕ್ತಿಯಿಂದ ಆಲೋಚಿಸುತ್ತಿರುವ ನಮ್ಮ ಶ್ರೋತೃಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಶ್ರೋತೃಗಳೇ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಕುಂಬಳದಾಳು ಗ್ರಾಮದ ಕುಂಜಲನ ಎಂ ಕೆಂಚಪ್ಪ. ನಂತರ ಕೃಷಿ ಮಾಹಿತಿ. ನಾಳೆ ಸಂಜೆ 5:30 ಯುವವಾಣಿಯಲ್ಲಿ ಯುವ ತರಂಗ, ಯುವಕರಿಗಾಗಿ ನೇರ ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ 08-272-2200006. ಯುವಕರಿಗಾಗಿ ನೇರ ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಯುವ ತರಂಗ. ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-225-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಿಧನ ಸುದ್ದಿ. ಮೂಲತಃ ಕಿರಂದಾಳು ಗ್ರಾಮದ ಮೂರ್ನಾಡಿನಲ್ಲಿ ವಾಸವಿದ್ದ ಮಾಜಿ ಸೈನಿಕ ಬಿಟ್ಟಿರ ಅಯ್ಯಣ್ಣ ಚೋಮಣಿ ಅವರು ಇಂದು ನಿಧನರಾಗಿದ್ದಾರೆ. 74 ವರ್ಷ ಪ್ರಾಯದ ಬಿಟ್ಟಿರ ಅಯ್ಯಣ್ಣ ಚೋಮಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಕಿರಂದಾಳುವಿನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611-55457. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಸ್ವಾತಂತ್ರ್ಯ ನಾಳರ ಅಮೃತ ಮಹೋತ್ಸವತ್ರ ಮಾರಿಪತ್ ಜಿಲ್ಲಾಡಳಿತ ಪಿನ್ನ ಕನ್ನಡ ಪಿನ್ನ ಸಂಸ್ಕೃತಿ ಇಲಾಖೆರ ಆದ ನೆಲೆ ಮಡಿಕೇರಿ ಜನರಲ್ ತಿಮ್ಮಯ್ಯ ತಿಮ್ಮಯ್ಯ ಮ್ಯೂಸಿಯಂ ಉಳ್ಳ ಪಡೆ ಸ್ಮಾರಕಕ್ಕೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಏರ್ ಮಾರ್ಷಲ್ ಕೊಡಂದೇರ ನಂದಾ ಕಾರ್ಯಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಕೂಡನಿಕೆ ಮುಖ್ಯಪಟ್ಟವು ಇಂದು ಪೂ ಉಟ್ಟಿತು ಗೌರವ ಉಪಚಿಟ್ಟತು. ಕುಟ್ಟಾ ಕೇರಳ ಹದ್ದಲ್ ಕೋವಿಡ್ ಸಂಬಂಧ ತೊರೆದ ಕೋವಿಡ್ ಚೆಕ್ಪೋಸ್ಟ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಖುದ್ದು ಪೋಯಿತು ಎಂದು ಪರಿಶೀಲನೆ ನಡೆಸಿ. ಕೇರಳ ರಾಜ್ಯದಿಂದ ಬೊಪ್ಪೆಗಳ ಕಡ್ಡಾಯ ತಪಾಸಣೆ ಮಾಡುವಂಡ ಕೂಟಕ್ಕೆ ಅವಶ್ಯ ದಾಖಲೆಯನ್ನು ಪರಿಶೀಲನೆ ನಡೆಸಿದ ಕ್ರಮ ಹೊರತವನಕ್ಕೆ ಚೆಕ್ಪೋಸ್ಟ್ ಕರ್ತವ್ಯ ನೇಸಿನುಳ್ಳ ಪೊಲೀಸ್, ಕಂದಾಯ ಪಿನ ಆರೋಗ್ಯ ಇಲಾಖೆಯ ಅಧಿಕಾರಿಯ ಪಿನ ಸಿಬ್ಬಂದಿಯಕ್ಕೆ ಸೂಚನೆ ಕೊಡುತ್ತದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನಿಲ್ ಕಕ್ಕಡ ತೀನಿ ನಮ್ಮೆ ದಂಡಾಯರ್ತ 21 ಕಾರ್ಯಕ್ರಮ ಅಕಾಡೆಮಿರ ಅಧ್ಯಕ್ಷಗಳನ್ನ ಡಾ ಮಟ್ಟಂಡ ಪಾರ್ವತಿ ಅಪ್ಪಯ್ಯ ಕೊರುವ ಕಾರ್ಯಕ್ರಮ ಇಂದು ಮಡಿಕೇರಿಯಲ್ಲಿ ನಡೆದಿತು. ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯತ್ ವಿಧಾನ ಪರಿಷತ್ ಸದಸ್ಯಗಳನ್ನ ಮಂಡ್ಯಪಣ ಸುನಿಲ್ ಸುಬ್ರಹ್ಮಣ್ಯ ಉದ್ಘಾಟನೆ ಮಾಡಿದ ಕಾರ್ಯಕ್ರಮತ್ ಕಕ್ಕಡ ತಿಂಗತ್ರ ನೈಪು ಪೈಪು ತೀನಿ ವಿಷಯತ್ರ ಮೀದ ಕೊಡವತಕ್ಕಳದ ಕರಡ ಕೂಟತ್ರ ಅಧ್ಯಕ್ಷ ಜಟಂಗಡ ರವಿ ಸುಬ್ಬಯ್ಯ ವಿಚಾರ ಮಂಡನೆ ಮಾಡಿಚಿ. ಕನಪಟ್ಟವು ಕೂಡಿಯಾಡಿ ತಿಂಜ ಕಾರ್ಯಕ್ರಮತ್ ಕಕ್ಕಡ ತೀನಿನ ಮೆರ ಮಾರಿಪತ್ ಬೆಚ್ಚಿ ತಿಂಜ ಪೈಪೋಟಿಲ್ ಗದ್ದೆಂಗಕ್ಕೆ ಇನ್ನಾಮು ಕೊಡ್ತತ್.